ಇದು ಇಂದಿನ ಸುಮಧುರ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕೃಷಿ ರಂಗಕ್ಕೆ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಸಮಗ್ರ ಕೃಷಿ ಹಾಗೂ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಹೊಳೆನರಸೀಪುರ ತಾಲೂಕು ಉಂಡೇನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಹೊಳೆನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳೋಣ. ಮಾವು ಯಾವ್ಯಾವ ತಳಿ ಹಾಕೊಂಡಿದ್ದೀರಿ? ಒಟ್ಟು ಮಾವು ನನ್ನ ಹತ್ರ 16 ತಳಿಗಳನ್ನ ಹಾಕೊಂಡಿದ್ದೀನಿ. 10 ತಳಿಗಳನ್ನ ನಾನು ತಿನ್ಲಿಕ್ಕಾಗಿ ಹಾಕೊಂಡಿದ್ದೀನಿ. ಯಾಕಂದ್ರೆ ನಾನು ಸಾವಯವ ಕೃಷಿಕ ಅಂದ ತಕ್ಷಣನೇ ತಮಗೆ ಗೊತ್ತಿರಬಹುದು, ಮಾವು ಎಲ್ಲ ಪೌಡರ್ ಹಾಕಿ ಹಣ್ಣು ಮಾಡ್ತಾರೆ ಅನ್ನೋದು ಒಂದು ಮಾಹಿತಿ ಇರ್ತದೆ. ಆತರ ಗೊತ್ತಿರುವಂತ ಈಗ ನಾನು ಸಾವಯವ ಕೃಷಿಕನಾಗಿ ಮತ್ತಿರ್ಗಾ ಬೇರೆ ತರದ ಒಂದು ತಂದು ತಿನ್ನೋದು ಸಮಂಜಸ ಅಲ್ಲ. ಜೊತೆಗೆ ಸೀಸನ್, ಈಗ ಮಾವಿನಣ್ಣು ಸೀಸನ್ನು ಶುರು ಆದಾಗಿಂದ ಎಂಡ್ ಆಗ ತನಕ ಬೇರೆ ಬೇರೆ ತಳಿ ಇರ್ತವೆ. ಒಂದು ಹಣ್ಣಿನ ತಳಿ ಅಂದ್ರೆ ಆ ಸೀಸನ್ ಒಂದು 15-20 ದಿವಸದಲ್ಲಿ ಮುಗ್ದೋಗ್ಬಿಡುತ್ತೆ. ಹೌದು, ಬಿಡ್ತಾ ಬಿಡ್ತಾ ಹೋಗ್ತವೆ. ಫಸ್ಟ್ ರಸಪುರಿ ಬರುತ್ತೆ, ಬಾದಾಮಿ ಬರುತ್ತೆ, ಮಲ್ಲಿಕ ಬರುತ್ತೆ, ಲಾಸ್ಟ್ ಅಲ್ಲಿ ನೀಲಂ ಬರ್ತದೆ. ಅದ್ರ ಮಧ್ಯೆ ಆಮ್ರಪಾಲಿ, ದಶೇರಿಗಳು ಈ ತರದವೆಲ್ಲ ಇರ್ತವೆ. ಅದಕ್ಕೆ ತಿನ್ಲಿಕ್ಕಾಗೆ ನಾನು ಒಂದು 10 ತಳಿ ಒಂದೊಂದು ಗಿಡನ ಹಾಕೊಂಡಿದ್ದೀನಿ. ಅದರಲ್ಲಿ ಇಮಾಮ್ ಪಸಂದ್ ಅಂತ ಇದೆ, ಒಂದು ಹೈದರಾಬಾದ್ ನಿಜಾಮ್ ಬಳಸ್ತಾ ಇದ್ದಂತ ಇಮಾಮ್ ಪಸಂದ್ ಇದೆ ಆ ತಳಿ. ಅದ್ ಬಿಟ್ರೆ ಈ ಮಹಾರಾಷ್ಟ್ರದ ದಾಬಲಿ ಇದು ಒಂದು ರತ್ನ ಅಂತ ಒಂದು ವೆರೈಟಿ ಇದೆ, ಬಾದಾಮಿ ನಲ್ಲಿ ಸುಧಾರಿತ ಹೈಬ್ರಿಡ್ ವೆರೈಟಿ, ಬಹಳ ಶ್ರೇಷ್ಠವಾದಂತ ರುಚಿಕರವಾದಂತ ತಳಿ ಅದು. ಅದೊಂದು ಹಾಕೊಂಡಿದ್ದೀನಿ. ರಸ್ಪುರಿ ಇದೆ ತಿನ್ಲಿಕ್ಕೆ, ಕೇಸರ್ ಇದೆ, ಈ ತರದ ಹಣ್ಣುಗಳನ್ನ ನಾನು ಹಾಕೊಂಡಿದ್ದೀನಿ. ಮಾರಾಟಕ್ಕೆ ಮುಖ್ಯವಾಗಿರೋದು ಲಂಗಡ, ಇದು 20 ಮರಗಳಿದಾವೆ ಲಂಗಡ ಅನ್ನೋದು. ಲಂಗಡ ಇದು ಹೇಗೆ ಅಂತ ಅಂದ್ರೆ ಬಹಳ ಜೀರಿಗೆ ಫ್ಲೇವರ್ ಇರುವಂತದ್ದು, ಮತ್ತೆ ಓಟೆನು ತುಂಬಾ ತೆಳು ಇರ್ತದೆ, ಒಳ್ಳೆ ಪಲ್ಪ್ ಸುವಾಸನೆ ಯುಕ್ತ. ಆಮೇಲೆ ಇದು ಕಲರ್ ಆಗಲ್ಲ, ಇದು ಹಣ್ಣು ಹೇಗೆ ಅಂತಂದ್ರೆ ಹಸಿರು ಬಣ್ಣದಲ್ಲೇ ಇರ್ತದೆ, ಮೆತ್ತಗಾಗ್ತದೆ. ಮೆತ್ತಗಾದಾಗ ಅದು ತಿನ್ನೋರಿಗೆ ಅದರದ್ದು ಗೊತ್ತಿರುತ್ತದೆ ವಿಶೇಷತೆ. ಲೋಕಲ್ ಅಲ್ಲಿ ಮಾರಾಟ ಆಗಲ್ಲ ಇದು, ಇದಕ್ಕಾಗಿ ವಿಶೇಷವಾದಂತ ಇವ್ರನ್ನೇ ಹುಡುಕ್ಬೇಕು. ಮೈಸೂರಿನಲ್ಲಿ ಒಂದ್ಸತಿ ಒಂದು ಸಾವಯವ ಮೇಳ ನಡೀತು, ನಮ್ಮ ಕೃಷಿ ಇಲಾಖೆಯಿಂದಲೇ ಒಂದು ಮೇಳ ಮಾಡಿದ್ರು. ಅಲ್ಲಿ ನಾನು ತಗೊಂಡು ಹೋಗಿದ್ದಾಗ ಸುಮಾರು ಜನ ಬರ್ತಾ ಇದ್ರು. ಆಗ ಅಲ್ಲಿಯ ಒಂದು ಮಾರ್ವಾಡಿಗಳ ಗ್ರೂಪ್ ಮತ್ತೆ ಗುಜರಾತಿಗಳ ಗ್ರೂಪ್ ಅಲ್ಲಲ್ಲೇ ಇರ್ತಾರೆ. ಅವರು ಬಂದು ನೋಡಿ ಬಹಳ ಸಂತೋಷ ಪಟ್ರು. ನಾನು ಲಾಂಗ್ಡಾ ಲಾಂಗ್ಡಾ ಅಂತ ಇದ್ದೆ, ಅವ್ರು ಹೇಳಿದ್ದು ಲಾಂಗ್ಡಾ ಅಲ್ಲ ಲಂಗ್ಡಾ, ಇದು ಲಂಗ್ಡಾ ಇದು ಅಂತ ಹೇಳಿ ಅವರು ಏನ್ ಮಾಡಿದ್ರು, ಒಳ್ಳೆ ಬೆಲೆ 100-150 ರೂಪಾಯಿ ಸೈಜ್ ಪ್ರಕಾರ 100-150 ರೂಪಾಯಿ ತನಕ ಹೋಗ್ತದೆ. ಜೊತೆಗೆ ನಾನೇನು ಅವ್ರದ್ದು ಫೋನ್ ನಂಬರ್ನ ನಾನು ಬರ್ಕೊಬಂದು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೆ. ತಂತ್ರಜ್ಞಾನ ತುಂಬಾ ಸುಧಾರಿಸಿದೆ, ವಾಟ್ಸಪ್ ಗ್ರೂಪ್ ಇದ್ದೇ ಇರ್ತದೆ ಅವ್ರದ್ದು. ಇದರಲ್ಲಿ ನಂದು ಮಾರ್ಕೆಟ್ ಬಂದಾಗ ಅವರು ವಿಚಾರ ಸಂಪರ್ಕ ಮಾಡ್ತಾರೆ ಇದೆಯಾ ಅಂತ. ಇದೆ ಅಂತ ಕ್ಷಣ ನಾವು ಎಲ್ಲರೂ ಒಂದ್ ಕಡೆ ಇಟ್ಕೊಂಡ್ರೆ ಅವರು 5 kg 3 kg ಬಾಕ್ಸ್ ಮಾಡಿಟ್ಟರೆ ಅವ್ರು ಬಂದು ಅದನ್ನ ತಗೊಂಡೋಗೋಷ್ಟೆ. ಈ ವರ್ಷ ಏನಂದ್ರೆ ಎಲ್ಲೂ ಮಾವು ನಂದು ಬಿಟ್ಟಿಲ್ಲ, ಎಲ್ಲ ಕಡೆ ಅಷ್ಟೇ. ಅರ್ಲಿ ಮಳೆ ಆಗಿದ್ರಿಂದ ಮರ ಪೂರ್ತಿ ಚಿಗುರ್ಬಿಡ್ತು, ಸುಮಾರು ಫೋನ್ ಕರೆಗಳನ್ನ ಮಾಡ್ತಾ ಇದ್ರು, ಈ ಸತಿ ಇದೆಯಾ ಅಂತ ತುಂಬಾ ಎನ್ಕ್ವೈರಿ ಬಂತು. ಬಟ್ ಮಳೆ ವಾತಾವರಣದ ಏರುಪೇರು ಆಗಿದ್ರೆ ಈ ಸತಿ ಲಂಗಡ ಬಿಟ್ಟಿಲ್ಲ. ಇನ್ನೊಂದು ಆಮ್ರಪಾಲಿ ಅಂತ ಒಂದು ತಳಿ ಇದೆ, ಇದು ಅಷ್ಟೇ ಉತ್ತರ ಭಾರತದ ತಳಿ ಇದು ಆಮ್ರಪಾಲಿ, ತುಂಬಾ ಚೆನ್ನಾಗಿ 1 kg ಒಂದು 6 ಹಣ್ಣುಗಳು ಬರ್ತವೆ ಇದು. ಇದನ್ನ ಅಷ್ಟೇ ನಾನು 75 ರೂಪಾಯಿ kg ಮಾರಾಟ ಮಾಡ್ತೀನಿ. ಯಾವ್ದನ್ನು ನಾನು ಹಣ್ಣು ಮಾಡಿ ಮಾರೋದಿಲ್ಲ. ದೋರ್ಗಾಯಿ ಈ ಅಳಿಲು ತಿನ್ನೋ ತನಕ ಹಂಗೆ ಮರದಲ್ಲಿ ಇರುತ್ತೆ ಇರುತ್ತೆ. ಅಳಿಲಿ ತಿಂದ್ಮೇಲೆ ಅದು ಆಟೋಮೆಟಿಕ್ ಆಗಿ ನಮ್ಗೆ, ಯಾಕಂದ್ರೆ ಅವು ಗೊತ್ತಾಗಿರ್ತದೆ ಅವಕ್ಕೆ, ನಮ್ಗಿಂತ ಮೊದಲೇ ಗೊತ್ತಾಗಿರುತ್ತೆ ಅಳಿಲಿ ತಿಂತು ಅಂದ್ರೆ ಅದು ಬಲ್ತದೆ. ಹೌದು, ಅಳಿಲಿಕ್ಕೆ ಯೋಗ್ಯವಾಗಿದೆ ಅಂತ ಅನ್ಕೋತೀವಿ. ಅದನ್ನ ಹಾರ್ವೆಸ್ಟ್ ಮಾಡಿ ನಾವು, ಯಾಕೆ ಹಣ್ಣು ಮಾರ್ಲಿಕ್ಕೆ ಹೋದಾಗ ಮತ್ತಿರ್ಗ ನಾವು ನಿಂತ್ಕೊಂಡ್ ಮಾರ್ಬೇಕು, ಜೊತೆಗೆ ಅದು ಹಾಳಾಗೋ ವ್ಯವಸ್ಥೆ ಎಲ್ಲ ಇರ್ತದೆ. ಮತ್ತೆ ಇದಕ್ಕೆ ಕೀಟಗಳ ಬಾಧೆ ತುಂಬಾ ಕಡಿಮೆ, ಯಾಕಂದ್ರೆ ನಾವು ಗ್ರಾಹಕರಿಗೆ ಕೊಟ್ಟಾಗ ಅಲ್ಲಿ ನೀಟಾಗಿ ಹಣ್ಣಾಗ್ತದ ಇಲ್ವ ಅಂತ ಒಂದು ಗ್ಯಾರಂಟಿ ಇರಬೇಕು. ಹೌದು, ನಾನು ಬರೀ ಕಾಯಿ ಕೊಟ್ಬಿಟ್ಟೆ ಅಂತ ಅನ್ಕೊಳಕ್ಕಿಂತಲೂ ಅಲ್ಲಿ ಅವರಿಗೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆಯಾ ನಾವು ಕೊಟ್ಟಿರೋ ಅಂತ ಹಣ್ಣು ಅನ್ನೋದು ತುಂಬಾ ಇಂಪಾರ್ಟೆಂಟು. ಲಂಗ್ಡಾಗೆ ಮತ್ತೆ ಈ ಆಮ್ರಪಾಲಿಗೆ ಕೀಟಗಳ ಬಾಧೆ ತುಂಬಾ ಕಡಿಮೆ, ಯಾಕಂದ್ರೆ ಒಳಗಡೆ ಓಟೆ ಒಳಗೇನೋ ಅಥವಾ ಪಲ್ಪ್ ಒಳಗೇನೋ ಅವು ಮೊಟ್ಟೆ ಇಟ್ಬಿಟ್ಟಿದ್ರೆ ಕಟ್ ಮಾಡಿದಾಗ ಹಣ್ಣಲ್ಲಿ ಬಲ್ತು ಹುಳ ಬಂದ್ಬಿಟ್ರೆ ಅದು ಅಷ್ಟು ಒಳ್ಳೇದಿಲ್ಲ. ಇವು ತೊಗಟೆ ಇದೆ, ಸಿಪ್ಪೆ ತುಂಬಾ ಮಂದವಾಗಿರ್ತದೆ, ಮತ್ತೆ ಸೀಸನ್ ವೇರಿಯೇಷನ್ ಇರ್ತದೆ, ಅದಕ್ಕಿಂತ ಮೊದಲು ಬೇರೆ ಹಣ್ಣುಗಳು ಬಂದ್ಬಿಟ್ಟಿರ್ತವೆ. ಇದು ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ಈ ಬೇರೆ ಹಣ್ಣುಗಳಿಗೆ ಈ ಫ್ರೂಟ್ ಫ್ಲೈಗಳಾಗ್ಬೋದು, ಬೇರೆ ಕೀಟಗಳು ಹೋಗಿ ಇರ್ತವೆ, ಇದಕ್ಕೆ ಅಷ್ಟು ಬಾಧೆ ಕಮ್ಮಿ ಇರ್ತದೆ, ಒಳ್ಳೆ ರೇಟ್ ಸಿಗ್ತದೆ. ಮಲ್ಲಿಕಾಯಿ ಇದೆ, ಮಲ್ಲಿಕಾಯಿ 50 ರೂಪಾಯಿ ಕೆಜಿನಲ್ಲಿ ಕೊಡ್ತೇನೆ. ಬಾದಾಮಿನೂ ಅಷ್ಟೇ, 50 ರೂಪಾಯಿ ಕೆಜಿನಲ್ಲಿ ನಾನು ಮಾರಾಟವನ್ನು ಮಾಡ್ತಾ ಇದ್ದೀನಿ. ಈ ನೇರವಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ಸಾಮಾನ್ಯವಾಗಿ ಯಾರೇ ತೋಟ ಇದ್ರೆ ಅದು ಸಪೋರ್ಟ್ ಆಗ್ಬೋದು, ಮಾವಾಗ್ಬೋದು, ಸೀತಾಫಲ ಆಗ್ಬೋದು, ಹುಂಡಿ ಕೊಟ್ಬಿಡ್ತಾರೆ, ಹಸಿರುವಾಣಿ ಅಂತ ಕೊಟ್ಬಿಡ್ತಾರೆ. ನೇರವಾಗಿ ಮಾರಾಟ ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನೇರವಾಗಿ ಮಾರಾಟ ಮಾಡೋದ್ರಿಂದ ಒಂದೇದು ದರ ಸಿಕ್ಕುವಂತದ್ದು. ಈಗ ನಾನೇನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಜಾಸ್ತಿ ಗಿಡಗಳನ್ನ ಹಾಕೊಂಡಿಲ್ಲ, ಒಂದು 20-30 ಗಿಡ ಈ ತರ ಬೇರೆ ಬೇರೆ ತಳಿಗಳು ಇರೋದ್ರಿಂದ ಆಯಾ ಟೈಮ್ಗೆ ಬರ್ತದೆ. ಇನ್ನೊಂದೇನಂದ್ರೆ ಇವರು ತಗೊಳ್ಳೋರು ಏನ್ ಮಾಡ್ತಾರೆ, ಮರ ನೋಡ್ಬಿಟ್ಟು ವ್ಯಾಪಾರ ಮಾಡ್ತಾರೆ, ಕೆಜಿ ಲೆಕ್ಕದಲ್ಲೇ ಆಗ್ಲಿ ಹಣ್ಣಿನ ಲೆಕ್ಕದಲ್ಲಾಗ್ಲಿ ತಗೊಳ್ಳಲ್ಲ. ಈ ಒಂದ್ ಮರಕ್ಕೆ 2,000, 3,000, 4,000 ಈ ತರ ಮಾಡ್ತಾರೆ. ನಾನು ಕೆಜಿ ಲೆಕ್ಕ ಅದನ್ನ ಮಾರೋದ್ರಿಂದ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ಹಣ್ಣು ಸ್ವಲ್ಪ ಹಾಳಾಗ್ತದೆ, ಮರದ ಕೆಳಗನೆ ಬೀಳ್ತದೆ ಈಗ ಅಳಿಲುಗಳು ಅಥವಾ ಬೇರೆ ಪಕ್ಷಿಗಳು, ಯಾಕಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದೇ ಸತಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಗ್ರಾಹಕರಿಗೆ ಅದು ಬಲ್ತಿರೋದು ಹಣ್ಣು ಸಿಗ್ತದ ಏನೋ ಗೊತ್ತಿಲ್ಲ. ಬಟ್ ನನ್ನ ವ್ಯವಸ್ಥೆಯಲ್ಲಿ ಏನು ಅಂತಂದ್ರೆ, ಈ ಅಳಿಲು ತಿನ್ಬೇಕು ಅಂತ ಹಾಳಾಗೋದು ಇರ್ತದೆ ಹಣ್ಣು, ಯಾಕಂದ್ರೆ ನಾನು ಇಡೀ ಮರದಲ್ಲಿ ಬಿಟ್ಟಂಟ ಹಣ್ಣು ಪೂರ್ತಿ ನನಗೆ ಸಿಕ್ಕುವಂತ ವ್ಯವಸ್ಥೆ ಇರಲ್ಲ, ಯಾಕಂದ್ರೆ ಪಕ್ಷಿಗಳು ತಿಂತವೆ ಮತ್ತೆ ಕೆಲವು ಬಿದ್ದು ಹಾಳಾಗುವಂತ ವ್ಯವಸ್ಥೆ ಇದೆ. ಆದ್ರೂ ನಾನು 75 ರೂಪಾಯಿ ಕೆಜಿಲಿ ಕೊಡೋದ್ರಿಂದ ಎಷ್ಟು ಹಾಳಾಗ್ತದೆ, ಹಾಳಾಗೋದು ಎಲ್ಲೂ ಹೋಗೋದಿಲ್ಲ, ಅದೇ ಮರದ ಕೆಳಗಡೆ ಒಳ್ಳೆ ಗೊಬ್ಬರ ಆಗಿ ಪರಿವರ್ತನೆ ಆಗ್ತದೆ. ಜೊತೆಗೆ ನನಗೆ ಒಳ್ಳೆ ಬೆಲೆ ಸಿಕ್ಕೋದ್ರಿಂದ ಅಲ್ಲಿ ಬಿದ್ದಷ್ಟು ನಷ್ಟ ಕಂಡು ಬರೋದಿಲ್ಲ. ಹೌದು, ಯಾಕಂದ್ರೆ ನಾವು ಒಂದ್ ಇಡೀ ಮರದಿಂದ ಲೆಕ್ಕ ಹಾಕಿದ್ರೆ 1 ಕೆಜಿಗೆ 5 ರೂಪಾಯಿ ಬೀಳ್ಬಹುದು. ಇಡೀ ಮರನ ಹುಂಡಿ ಕೊಟ್ಟಾಗ 2-5 ರೂಪಾಯಿಗಿಂತ ಏನ್ ಜಾಸ್ತಿ ಸಿಕ್ಕಲ್ಲ. ನಾನ್ ನೇರವಾಗಿ ಮಾರೋದ್ರಿಂದ 70 ರೂಪಾಯಿ ಕೆಜಿ ಕೊಡ್ತೀನಿ ಅಂದ್ರೆ ನನ್ಗೆ ಅದು 25 ರೂಪಾಯಿ ಲೆಕ್ಕದಲ್ಲೇ ದುಡ್ಡು ಸಿಕ್ಲಿ, ಹಾಳಾಗಿದ್ದೆಲ್ಲ ಕಳೆದು ಲಾಭನೇ ಆಗ್ತದೆ. ಮತ್ತೆ ಮುಖ್ಯವಾಗಿ ರೆಗ್ಯುಲರ್ ಮಾರ್ಕೆಟಿಂಗ್, ನನ್ಗೆ ನಿಗದಿ ಆದಂತ ಪರ್ಮನೆಂಟ್ ಕಸ್ಟಮರ್ ಇರ್ತಾರೆ ನನ್ಗೆ, ಮತ್ತೆ ನನ್ನದೇ ಆದಂತ ಬ್ರಾಂಡ್ ಅಲ್ಲಿ ಹೋಗ್ತದೆ. ಈಗ ನಾನೇನ್ ಮಾಡಿದ್ದೀನಿ ಅಂದ್ರೆ 3 ಕೆಜಿ 5 ಕೆಜಿ ಬಾಕ್ಸ್ ಮಾಡಿದ್ದೀನಲ್ಲ ಅನ್ಕೊಳ್ಳಿ, ಅದಕ್ಕೇನ್ ಮಾಡಿದ್ದೀನಿ ಅಂದ್ರೆ ಅಪ್ಪಾಜಿಸ್ ಮ್ಯಾಂಗೋ ಅಂತ ಒಂದು ಸ್ಟಿಕ್ಕರ್ ಮಾಡಿರ್ತೇನೆ, ಲೇಬಲ್ ಹಾಕ್ತೇನೆ 5 ಕೆಜಿ ಬಾಕ್ಸ್ ಮಾಡಿ ಅಪ್ಪಾಜಿಸ್ ಮ್ಯಾಂಗೋ ಅಂತಲೇ ನನ್ನ ಹೆಸರಲ್ಲೇ ಮ್ಯಾಂಗೋ ಹೋಗ್ತದೆ. ಅಥವಾ ಸಪೋಟಾ ಬಂದಾಗ್ಲೂ ಅಷ್ಟೇ ಅಪ್ಪಾಜಿಸ್ ಚೀಕು ಅಂತಲೇ ಹಾಕಿರ್ತೇನೆ, ನನ್ನ ಹೆಸರಲ್ಲೇ ಮಾರ್ಕೆಟಿಂಗ್ ಆಗ್ತದೆ ಅದು. ಆತರ ಇದ್ದಾಗ ನನಗೂ ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಟರಿ ಮತ್ತೆ ಸಂತೋಷ, ಗ್ರಾಹಕರಿಗೆ ನೇರವಾಗಿ ತಲುಪಿಸಿದಂತ ಸಂತೋಷ ಮತ್ತೆ ತೃಪ್ತಿನೂ ಇರ್ತದೆ, ಮತ್ತೆ ಒಳ್ಳೇದು ಆರ್ಗ್ಯಾನಿಕ್ ಹಣ್ಣುಗಳನ್ನ ತಲುಪಿಸಿದ್ದ ಖುಷಿನೂ ಇರ್ತದೆ ನನಗೆ. ಮತ್ತೆ ಟೇಸ್ಟು, ಅದರ ಫ್ಲೇವರು, ಮತ್ತೆ ವೆರೈಟೀಸ್ ಪರಿಚಯ ಮಾಡಿಕೊಡೋದು, ಇದೆಲ್ಲದು ಇದರಲ್ಲಿ ಇರ್ತದೆ. ಸುಮಾರು 16 ತಳಿಗಳು ಮಾವು ಇದೆ ಅಂತ ಹೇಳಿದ್ರಿ, ಇದನ್ನ ಹೇಗೆ ಸಂಯೋಜನೆ ಮಾಡ್ಕೊಂಡಿದ್ರಿ ಅಂತ ಅಂದ್ರೆ, ರುಚಿಗೆ ಅನುಗುಣವಾಗೋ ಅಥವಾ ಕೆಲವು ಬೇಗ ಬಿಡ್ತವೆ, ಇನ್ ಕೆಲವು ತುಂಬಾ ತಡವಾಗಿ ಬಿಡ್ತವೆ, ಹಂಗೆ ಜಾಸ್ತಿ ದಿವಸ ಇರಬೇಕು ಅಂತ ಯಾವ ರೀತಿ ಇದನ್ನ ಅಂದ್ರೆ, ತಳಿಗಳ ಪ್ರಕಾರ ಒಂದೊಂದು ಗುಂಪು ಮಾಡ್ಕೊಂಡಿದ್ದೀನಿ. ಈಗ ಆಮ್ರಪಾಲಿ ಅಂದ ತಕ್ಷಣನೇ ಆಮ್ರಪಾಲಿ ಒಂದು 20 ಮರಗಳದ್ದು ಒಂದು ಬದುಗಳಿರ್ತದೆ. ಲಂಗ್ಡಾ ಅಂದ ತಕ್ಷಣ ಲಂಗ್ಡಾ ಒಂದು 20 ಮರದ್ದು ಒಂದು ಬಂಚ್ ಇರ್ತದೆ. ಮಲ್ಲಿಕಾ ಅಂದ ತಕ್ಷಣನೇ ಮಲ್ಲಿಕಾದ್ದೇ ಒಂದು ಸಾಲ್ಗಳಿರ್ತವೆ. ಆ ರೀತಿ ನಾನು ಸಂಯೋಜನೆ ಮಾಡ್ಕೊಂಡಿದ್ದೀನಿ. ಇನ್ನು ಮನೆಗೆ ಬೇಕಾದಂತ ಒಂದೇ ಸಾಲ್ನಲ್ಲಿ ಇರ್ತದೆ ಎಲ್ಲಾ ವೆರೈಟಿ. ಅಂದ್ರೆ ನಾನು GKVKಯಿಂದ ತಂದಾಕ್ತಂತ ತಳಿಗಳವು, ಯಾಕಂದ್ರೆ ಬೇರೆ ಬೇರೆ ವೆರೈಟೀಸ್ ತಿನ್ಬೇಕು, ಒಂದೇ ಸಾಲ್ನಲ್ಲಿ ನನಗೆ ಮನೆಗೆ ಬೇಕಾದಂತ ತಳಿಗಳನ್ನ ಹಾಕೊಂಡಿದ್ದೀನಿ. ಮತ್ತೆ ಇನ್ನೊಂದು, ಈ ತಳಿಗಳು ಶುರು ಆಗೋದು ಮತ್ತೆ ಎಂಡ್ ಆಗೋದು ತುಂಬಾ ಇಂಪಾರ್ಟೆಂಟ್. ಈ ರಸ್ಪುರಿ ಮಾವಿನ ಹಣ್ಣು ಮೊದಲೇ ಬಂದ್ಬಿಡುತ್ತೆ. ಮಾವಿನ ಹಣ್ಣಿನ ಸೀಸನ್ ಹೆಂಗಂದ್ರೆ 10-15 ದಿವಸ ಅಷ್ಟೇನೆ. ಮುಗ್ದೆ ಹೋಗ್ಬಿಡುತ್ತೆ. ಮತ್ತಿರ್ಗ ಮಾವಿನಣ್ಣು ತಿನ್ಬೇಕು ಅಂದ್ರೆ ಬೇರೆ ಯಾವ್ದಾದ್ರು ತಳಿ ಎಲ್ಲರೂ ಹೋಗ್ಬೇಕಾದ್ರೆ ಇದಾಯ್ತು ಅಂದ್ರೆ ಫಸ್ಟು ರಸ್ಪುರಿ ಬರುತ್ತೆ, ರಸ್ಪುರಿ ಹಣ್ಣು ಮುಗಿತಿದ್ದಂಗೆ ಬಾದಾಮಿ ಹಣ್ಣು ಬರ್ತದೆ. ಈ ಬಾದಾಮಿ ಹಣ್ಣು ಮುಗಿತಿದ್ದಂಗೆ ನಮ್ಗೆ ಮಲ್ಲಿಕಾ ಪ್ರಾರಂಭ ಆಗ್ತದೆ. ಮಲ್ಲಿಕಾ ಮುಗಿದ ತಕ್ಷಣನೇ ನಮ್ಗೆ ಲಂಗಡ ಸಿಗುತ್ತೆ, ಲಂಗಡ ಮುಗಿತಿದ್ದಂಗೆನೆ ನಮ್ಗೆ ಆಮ್ರಪಾಲಿ ಸಿಗ್ತದೆ. ಈ ಆಮ್ರಪಾಲಿ ಮುಗಿತಿದ್ದಂಗೆ ನೀಲಂನಲ್ಲಿ ಕ್ರಾಸ್ ಮಾಡಿದಂತ ಬಾದಾಮಿ ಇದೆ, ಹೇಳಿದ್ನಲ್ಲ ರತ್ನ ಅಂತ ಒಂದು ತಳಿ ಇದೆಯಲ್ಲ, ಅದು ನೀಲಂ ಮತ್ತೆ ರಸ್ಪುರಿನಲ್ಲಿ ಕ್ರಾಸ್ ಮಾಡಿದ, ಅದು ಅಷ್ಟೇ ಲೇಟ್ ನೀಲಂಗಿಂತ ಸ್ವಲ್ಪ ತಡವಾಗಿ ಬರುವಂತದ್ದು. ಈ ತರ ಸಂಯೋಜನೆ ಇರೋದ್ರಿಂದ ನಮ್ಗೆ ಖುದ್ದು ಬಳಕೆದಾರನೂ ಆಗ್ಬೇಕು, ನಾವು ಆಗ್ಬೇಕು. ಯಾಕಂದ್ರೆ ಒಂದೇ ಸತಿ ನಾವು ಕೊಟ್ಬಿಡಬೇಕಾಗ್ತದೆ. ಈ ಸೀಸನ್ ವೈಸ್ ಬರೋದ್ರಿಂದ ಗ್ರಾಹಕರಿಗೂ ನಾವು ಹಂತ ಹಂತವಾಗಿ ಮತ್ತೆ ನಾವು ತಿನ್ನಕ್ಕೆ ಗ್ರಾಹಕರು ಕೊಡಕ್ಕೆ ಈ ರೀತಿ ಸಂಯೋಜನೆ ಮಾಡ್ಕೊಂಡಾಗ ನಮ್ಗೆ ಮಾವು ಶುರು ಆದಾಗಿಲ್ಲ ಎಂಟು ತಂಕ್ಲು ನನ್ಗೆ ಮಾವಿನಣ್ಣು ಸಿಗ್ತಾ ಹೋಗ್ತದೆ. ಅಂದ್ರೆ ಸುಮಾರು ತಿಂಗಳಗಟ್ಟಲೆ ನೀವು ಕೆಲಸವನ್ನ ಆಗಸ್ಟ್ ಎರಡನೇ ವಾರ ತಂಕ್ಲೂ, ಯಾಕಂದ್ರೆ ನೀಲಂ ಇದೆಯಲ್ಲ ಇದು ಆಗಸ್ಟ್ ಮೊದಲನೇ ವಾರಕ್ಕೆ ಬರುವಂತ ತಳಿ. ಅಂದ್ರೆ ನಾವು ಮಾವು ಸೀಸನ್ ಇಂದ ಆಗಸ್ಟ್ ಎರಡನೇ ವಾರ ತಂಕ್ಲೂ ಹಣ್ಣನ್ನ ನಾವು ತಿನ್ಬಹುದು ಅಂತ ಅನ್ಕೊಂತೀವಿ. ಸಪೋಟ ಯಾವ ತಳಿ ಇದೆ? ಸಪೋಟದಲ್ಲಿ ಎರಡು ತಳಿಗಳಿದಾವೆ, ಒಂದು ಕ್ರಿಕೆಟ್ ಬಾಲ್ ಇದು ಮೂಲ ತಳಿ. ಇದರ ವಿಶೇಷ ಗುಣ ಹಣ್ಣು ಒಳಗಡೆ ಮರಳು ಮರಳು ತರ ಇರ್ತದೆ, ಮತ್ತೆ ಬಾಳಿಕೆ ತಾಳಿಕೆ ತುಂಬಾ ಚೆನ್ನಾಗಿರ್ತದೆ, ಮತ್ತೆ ಸೈಜನ್ನು ತುಂಬಾ ಚೆನ್ನಾಗಿ ಬರ್ತದೆ. ನಾವು ಆರ್ಗ್ಯಾನಿಕ್ ಮಾಡಿದ್ರು ಸಹ ತುಂಬಾ ಒಳ್ಳೆ ಸೈಜ್ ಬರ್ತದೆ. ಇನ್ನೊಂದು ಇರೋದು ಧಾರವಾಡ ಹೈಬ್ರಿಡ್ ಸಪೋಟ ಎರಡು ಅಂತ, DHS2 ಅಂತ ಕರೀತಾರೆ. ಇದು ಉತ್ತಮವಾದಂತ ಇಳುವರಿ ಕೊಡುವಂತ ತಳಿ, ಮತ್ತೆ ಸೈಜು ಒಂದು ಮೀಡಿಯಂ ಸೈಜ್, ಏನು ಕೊಬ್ಬರಿ ಬರುತ್ತಲ್ಲ ಕೊಬ್ಬರಿ ಸೈಜೇ ಬರ್ತದೆ, ದಪ್ಪ ಇರುತ್ತೆ, ದಪ್ಪ ಇರ್ತದೆ, ಮತ್ತೆ ಗ್ರಾಹಕರು ನೋಡ್ಲಿಕ್ಕೆ ತುಂಬಾ ಆಕರ್ಷಕವಾಗಿರ್ತದೆ, ಮತ್ತೆ ಒಳ್ಳೆ ಇಳುವರಿ, ಮರ ಮುರಿದೋಗಂಗೆ ಇಳುವರಿ ಬರ್ತದೆ. ಯಾಕಂದ್ರೆ ಒಂದೊಂದ್ಸತಿ ನಾವು ನೋಡ್ತಿರ್ತೇವೆ ನಮ್ ಎದುರಿಗೆ ಅಷ್ಟಂತ ಮುರಿದೋಗ್ಬಿಡ್ತದೆ, ಅಷ್ಟು ಹೆವಿ ಬೇರಿಂಗ್ ಆಗ್ಬಿಡ್ತದೆ. ನಾವು ಆರ್ಗ್ಯಾನಿಕ್ ಮಾಡಿದ್ರು ಸಹ ಒಳ್ಳೆ ಇಳುವರಿ ಇರ್ತದೆ. ಇದು ಏನಂದ್ರೆ ಜಾಸ್ತಿ ದಿವಸ ಇಡಕ್ಕಾಗೋದಿಲ್ಲ, DHS2 ಬೇಗ ಮಾರ್ಕೆಟಿಂಗ್ ಮಾಡಬೇಕಾಗ್ತದೆ. ಇದನ್ನು ನಾನು 50 ರೂಪಾಯಿ KGನಲ್ಲಿ ನೇರ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದೆ. ಮೊದಲು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ತೂಕ ಮಾಡಿ ಕೊಡ್ತಾ ಇದ್ದೆ, ಈಗ ಬಾಕ್ಸ್ ಮಾಡಿಕೊಂಡು ಬಾಕ್ಸ್ ಅಲ್ಲಿ ಸ್ಟಿಕ್ಕರ್ ಹಾಕಿ ಮಾರಾಟವನ್ನು ನೇರ 50 ರೂಪಾಯಿ KGಗೆ. ಯಾಕಂದ್ರೆ ಏನು ಅಂತಂದ್ರೆ ಈಗ ಹೆವಿ ಕ್ವಾಂಟಿಟಿ ಇಲ್ಲ, ಅಂದ್ರೆ ನನ್ನ ಹತ್ರ 100 ಮರ 200 ಮರ ಈ ತರ ಹಾಕಿದ್ರೆ ಮಾರ್ಕೆಟಿಂಗ್ ನನಗೂ ಕಷ್ಟ ಆಗ್ತಿತ್ತು. ನನ್ನ ಹತ್ರ ಇರೋದೇ ಒಂದು 25 ಸಪೋಟ ಇದಾವೆ, ಅದರಲ್ಲಿ ಎರಡು ತರ ಇದೆ. ಕ್ರಿಕೆಟ್ ಬಾಲು ಒನ್ ಟೈಮಲ್ಲಿ ಬರ್ತದೆ, DHS2 ಒನ್ ಟೈಮ್ನಲ್ಲಿ ಬರ್ತದೆ, ಎರಡು ಸ್ವಲ್ಪ ಗ್ಯಾಪ್ ಸಿಗ್ತದೆ. ಆ ರೀತಿ ನಾನು ಅದನ್ನ ಸಂಯೋಜನೆ ಮಾಡಿಕೊಂಡು ಮಾರಾಟವನ್ನು ಮಾಡ್ತಾ ಇದ್ದೀನಿ. ಈ ನೇರ ಮಾರುಕಟ್ಟೆ ಮಾಡಬೇಕು ಅಂತ ಹೇಳಿ ಅನ್ಸಿದ್ದೆ ಯಾಕೆ ನಿಮ್ಗೆ? ನೇರ ಮಾರ್ಕೆಟ್ ಮಾಡೋದು ಅನ್ಸಿದ್ದು ಅಂತಂದ್ರೆ ಮೊದಲನೇದು ಆರ್ಗ್ಯಾನಿಕ್ ಕಾನ್ಸೆಪ್ಟ್, ಗ್ರಾಹಕರಿಗೆ ರುಚಿಯಾದಂತ ಹಣ್ಣುಗಳನ್ನು ಕೊಟ್ರೆ ನಮ್ಗೆ ಕಾಯಂ ಆದಂತ ಕಸ್ಟಮರ್ ಸಿಗ್ತಾರೆ, ಮತ್ತೆ ಅದರದ್ದು ರುಚಿ ಟೇಸ್ಟ್ ಅಂತ ಏನಿರ್ತದೆ ನಿಜವಾದ ಒಂದು ರುಚಿ ಅದರಲ್ಲಿ ನಮ್ಗೆ ಸಿಕ್ಕುವಂತದ್ದು, ಮತ್ತೆ ಒಂದು ತೃಪ್ತಿ ಮಾರ್ಕೆಟ್ ಮಾಡುವಂತದ್ದು. ಯಾಕಂದ್ರೆ ನಮಗೂ ಕೈ ತುಂಬಾ ಹಣ ಸಿಗ್ತದೆ, ಶ್ರಮಕ್ಕೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಶ್ರಮ ಏನ್ ಮಾಡ್ತೀವಿ, ನಮ್ಮ ಬಂಡವಾಳ ಏನಿರ್ತದೆ ಅದಕ್ಕೆ ತಕ್ಕಾದಂತ ಪ್ರತಿಫಲ ಸಿಗ್ತದೆ. ಯಾಕಂದ್ರೆ ಆ ಪ್ರತಿಫಲ ಸಿಕ್ಲಿಲ್ಲ ಅಂದ್ರೆ ಏನಾಗ್ತದೆ, ನಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ನೇರ ಮಾರ್ಕೆಟ್ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಲಾಭಕರವಾಗಿರ್ತದೆ, ನಾವೇನ್ ಕೊಡ್ತೀವಿ ಅದರಿಂದ 2-3 ಪಟ್ಟು ದುಡ್ಡು ಜಾಸ್ತಿ ನಮ್ಗೆ ಲಾಭ ಸಿಗ್ತದೆ. ಗಿಡದ ಹತ್ರ ಸ್ವಲ್ಪ ಹಣ್ಣು ಹಾಳಾಗ್ಬೋದು, ಯಾಕಂದ್ರೆ ಒಂದೇ ಸತಿ ಕೊಟ್ಟಾಗ ಅವ್ರು ಪೂರ್ತಿ ಕಿತ್ಕೋಯ್ತಾರೆ. ನಾನ್ ನೇರ ಗ್ರಾಹಕರಿಗೆ ಮಾಡ್ತೀನಿ ಅಂದಾಗ ಹಣ್ಣು ಒಂದೇ ಸತಿ ಬಂದಿರಲ್ಲ, ಒಂದ್ ಬಲ್ತಿರ್ತದೆ, ಒಂದ್ ಮೀಡಿಯಂ ಇರ್ತದೆ, ಇನ್ನೂ ಒಂದ್ ಸಣ್ಣದಿರ್ತದೆ. ಅಂತ ಟೈಮ್ನಲ್ಲಿ ಸ್ವಲ್ಪ ಹಾಳಾಗುವ ಸಾಧ್ಯತೆ ಇರ್ತದೆ, ಬಟ್ ರೇಟ್ ನನ್ಗೆ ಅದನ್ನ ಮ್ಯಾನೇಜ್ ಮಾಡಿಕೊಡ್ತದೆ. ಮತ್ತೆ ಹಾಳಾದದ್ದು ಎಲ್ಲೂ ಹೋಗೋದಿಲ್ಲ, ಅದು ನಮ್ ಗಿಡದ ಕೆಳಗಡೆ ಬಿದ್ದಿರ್ತದೆ, ಅದು ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಪರಿವರ್ತನೆ ಆಗ್ತದೆ. ಇದಿಷ್ಟು ಅನುಕೂಲಗಳು ಇದ್ದಾವೆ ನೇರ ಮಾರುಕಟ್ಟೆ. ಭತ್ತವನ್ನು ಕೂಡ ಬೆಳೀತೀರಾ ಒಂದು ಎಕರೆ ಪ್ರದೇಶದಲ್ಲಿ? ಹೌದು. ಯಾವ ತಳಿ ಬೆಳೀತೀರಾ, ಹೇಗೆ ಬೆಳೀತೀರಾ? ನಾನು ನಮ್ಮ ತಲಾಂತರದಿಂದ ನಮ್ಮ ಹೊಳೆಹೊಸಪುರದಲ್ಲಿ ಬಹಳ ಮುಖ್ಯವಾದಂತಹ ಬೆಳೆ ರಾಜಮುಡಿ. ರಾಜಮುಡಿ ಭತ್ತ, ಯಾಕಂದ್ರೆ ವಿಶ್ವೇಶ್ವರ ಅವರು ಸ್ಥಾಪನೆ ಮಾಡಿದಂತ ನಾಳೆ 153 ವರ್ಷ ಆಯ್ತು. ಶ್ರೀರಾಮ್ ದೇವರ ನಾಳೆ ಅಂತ ಕರಿತೀವಿ, ಅಣೆಕಟ್ಟೆ ಕಟ್ಟಿರುವಂತದ್ದು. ಮತ್ತೆ ಕೆರೆ ಬೈಲು ಎಲ್ಲ ಕಡೆ ರಾಜಮುಡಿ ಅನ್ನೋದು ಬಹಳ ಶ್ರೇಷ್ಠವಾದಂತ ಒಂದು ತಳಿ ನಮ್ ಕಡೆ ಬೆಳೀತಾ ಇದ್ವಿ. ಇದರ ಅನುಕೂಲ ಏನು ಅಂದ್ರೆ ನಮ್ಗೆ ಉತ್ತಮವಾದಂತ ಮೇವು ಸಿಗುತ್ತೆ ನಮ್ಮ ದನಗಳಿಗೆ. ಉದ್ದ 4.5 ಅಡಿಯಿಂದ 5 ಅಡಿ ತನಕ ಎತ್ತರ ಬೆಳೀತದೆ ಹುಲ್ಲು, ಜೊತೆಗೆ ಉತ್ತಮವಾದಂತ ಊಟ ಅನ್ನ ನಮ್ಗೆ ಸಿಗ್ತದೆ. ರಾಜಮುಡಿ ಇದು ಅನ್ನದ ವಿಶೇಷ ಅಂದ್ರೆ ನಾವು ಯಾವ ರೀತಿ ಯಾವ ರೀತಿ ಪಳಗಿಸಬಹುದು ಅನ್ನನ. ಕಾಳಾಗೂ ಕೆಲವರಿಗೆ ಕಾಳು ಇಷ್ಟ ಅನ್ನದ ಅಳಗಳು, ಕೆಲವರಿಗೆ ಉದುರುದ್ರಾಗಿ ಅಥವಾ ಮೆತ್ತಗಿರೋದು ಇಷ್ಟ ಆಗುತ್ತೆ. ಈ ರಾಜಮುಡಿ ಏನಾರು ಒಂದ್ಸತಿ ಊಟ ಮಾಡಿಬಿಟ್ರೆ ಬೇರೆ ಅಕ್ಕಿ ಊಟ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಗಂಟ್ಲಲ್ಲಿ ಅಕ್ಕಿ ಇಳಿಯೋದಿಲ್ಲ. ಆ ತರ ನಮ್ಗೆ ರೂಢಿ ಆಗ್ಬಿಟ್ಟಿರೋದ್ರಿಂದ ನಮ್ಮ ಆಹಾರಕ್ಕೂ ನಾವು ರಾಜಮುಡಿನ ಬೆಳ್ಕೋತೀವಿ. ಜೊತೆಗೆ ದನಗಳು ನನ್ನ ಹತ್ರ ಸುಮಾರು ನಾಟಿ ಮಲ್ನಾಡ್ ಗಿಡ್ಡ ಒಂದು 4, ಮತ್ತೆ ಅದು ಕ್ರಾಸ್ ಆಗಿರೋ ಒಂದು 4, ಅಮೃತ್ ಮಹಲ್ ಒಂದು 2, ಒಟ್ಟು ಒಂದು 11 ದನಗಳನ್ನ ಸಾಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಹೆಪ್ಪು ಬೇಕು, ಬರೀ ಕ್ಲೆರಿಸಿಡಿಯನ್ನ ಹಾಕಿದ್ರೆ ಇಲ್ಲ, ಹೆಪ್ಪು ಬೇಕು. ಹಾಲಿಗೆ ಏನು ನಾವು ಮೊಸರು ಹೆಪ್ಪಾಗ್ತೇವೆ, ಹಂಗೆ ದನಗಳದ್ದು ಗೊಬ್ಬರದಿಂದ ಜೀವಾಣುಗಳು ಹೆಪ್ಪು ಹಾಕಬೇಕಾಗುತ್ತೆ. ಇದಕ್ಕೆ ನಮ್ಗೆ ದನಗಳಿಗೆ ಆಹಾರ ಬೇಕು, ನಮಗೂ ಆಹಾರ ಬೇಕಂದ್ರೆ ರಾಜಮುಡಿಯನ್ನು ನಾನು 1 ಎಕರೆಯಲ್ಲಿ ಬೆಳ್ಕೋತಾ ಇದ್ದೇನೆ. ಇದು ನನ್ನ ಬಳಕೆಗೆ ಹಾಗೆ ಸ್ವಲ್ಪ ಉಳಿದದನ್ನ ಇದನ್ನು ಸಹ ನಾನು ನೇರವಾಗಿ ಮಾರಾಟ ನಿಗದಿತ ಆದಂತ ಕಾಯಂ ಗ್ರಾಹಕರಿದ್ದಾರೆ. ಇದಕ್ಕೆ ಅವ್ರಿಗೂ ನಾನು ರಾಜಮುಡಿ ಅಕ್ಕಿನ ನೇರವಾಗಿ ಕಳಿಸ್ತೇನೆ. ಅಂದ್ರೆ ಅವರು ಬೇಡಿಕೆ ಏನಪ್ಪಾ ಅಂದ್ರೆ ಅನ್ಪಾಲಿಶ್, ಈ ರಾಜಮುಡಿಯನ್ನು ಅನ್ಪಾಲಿಶ್ ಅಥವಾ ಮೀಡಿಯಂ ಪಾಲಿಶ್ ಆಗಿ ಅವರು ಬೇಡಿಕೆ ಸಲ್ಲಿಸ್ತಾರೆ. ಸಕ್ಕರೆ ಕಾಯಿಲೆ ಇರೋಂಥವ್ರಿಗೆ ಫೈಬರ್ ಕಂಟೆಂಟ್ ಬೇಕಾಗ್ತದೆ, ಅಂಥವ್ರು ಸ್ವಲ್ಪ ಕೆಂಪು ಗೆರೆಗೆರೆ ರೆಡ್ ವೈಟ್ ಮಿಶ್ರಿತ ಅನ್ಪಾಲಿಶ್ ವ್ಯವಸ್ಥೆ ಇರೋದ್ರಿಂದ ಅವ್ರಿಗೆ ಉತ್ತಮವಾಗಿ ಇರ್ತದೆ. ಮತ್ತೆ ಕೆಲವರು ಈ ಅರಗದೇ ಇರೋಂಥ ಕಾಯಿಲೆಗಳಿರ್ತವೆ ಕೆಲವರಿಗೆ, ಈ ರಾಜಮುಡಿ ಅಂಥವ್ರಿಗೆ ಸ್ವಲ್ಪ ಸೂಟಬಲ್ ಇರ್ತದೆ. ಅವ್ರಿಗೂ ಇದರಿಂದ ಮಾರಾಟವನ್ನು ಮಾಡ್ತಾ ಇದ್ದೀನಿ. ನಿಗದಿತ ಇದಾರೆ ಅವ್ರಿಗೆ 25 ಕೆಜಿ ಅಥವಾ 50 ಕೆಜಿ ಬ್ಯಾಗ್ ಮಾಡಿಸಿ ಬಸ್ಸಿಗೆ ಹಾಕಿದ್ರೆ ಅವರು 50 ರೂಪಾಯಿ ಪ್ಲಸ್ ಸಾಗಾಣಿಕೆ ವೆಚ್ಚ ಅವ್ರದೇ ಇರ್ತದೆ. ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹಾಕ್ತಾರೆ, ಮೊದಲೇ ದುಡ್ಡು ಹಾಕ್ತಾರೆ, ಆಮೇಲೆ ನಾನು ಬೆಳೆಸುವಂತ ವ್ಯವಸ್ಥೆ ಮಾಡ್ತೇನೆ. ಈಗ ಬೇಸಾಯನೂ ನೀವೇ ಮಾಡ್ತೀರಿ, ಕೊಯ್ಲು ನೀವೇ ಮಾಡ್ತೀರಿ, ಮಾರಾಟವನ್ನು ನೀವೇ ಮಾಡ್ತೀರಿ, ಹೆಂಗೆ ಸಮಯ ಹೊಂದಿಸ್ಕೋತೀರ ಇದಕ್ಕೆ? ಅಂದ್ರೆ ಸೀಸನಲ್ ಆಗಿ ಬರ್ತದೆ. ಈ ರಾಜಮುಡಿ ನಾನು ಆರ್ಗ್ಯಾನಿಕ್ ಆಗಿ ಬೆಳೆಯುವಂತದ್ದು. ಸೆಣಬು ಇದನ್ನ ನಂದು ಪವರ್ ಟಿಲ್ಲರ್ ಇದೆ, ಇದೊಂದನ್ ಮಾತ್ರ ನಾನು ಉಳುಮೆ ಮಾಡ್ತೇನೆ. ಗದ್ದೆನ ನಾನು ಫಸ್ಟ್ ಸೆಣಬು ಮತ್ತೆ ಎಲ್ಲಾ ರೀತಿಯ ದ್ವಿದಳ ಧಾನ್ಯಗಳನ್ನ ಹಾಕಿ ಸುಮಾರೊಂದು 6 ಅಡಿ ಎತ್ತರ ಸೆಣಬು ಬೆಳೆದು ಬಿಡ್ತದೆ. ಇದನ್ನ ರೋಟೋವೇಟ್ ಮಾಡ್ಬೇಕಾಗ್ತದೆ ನಾವು ಜಮೀನು, ಯಾಕಂದ್ರೆ ದನಗಳು ತುಂಬಾ ಕಡಿಮೆ ವ್ಯವಸ್ಥೆಯಿಂದ ಪವರ್ ಟಿಲ್ಲರ್ ನಲ್ಲಿ ರೋಟೋವೇಟ್ ಮಾಡಿ ತುಣಿಸಿ ಅದನ್ನ ಇಲ್ಲಿ ಮತ್ತಿನ್ ಯಾವ್ದೇ ರೀತಿಯ ರಾಸಾಯನಿಕ ಗೊಬ್ಬರ ಆಗ್ಲಿ ಏನು ಹಾಕೋದಿಲ್ಲ, ಬಳಸೋದಿಲ್ಲ. ಯಾಕಂದ್ರೆ ನಾವು ಎಷ್ಟೇ ರಾಜಮುಡಿಗೆ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬಿದ್ದು ಬಿಡ್ತದೆ, ಬೆಳೆದು ಬೀಳ್ತದೆ. ರಾಜಮುಡಿ ಬೆಳಿಬಾರ್ದು, ನಮ್ಗೆ ಆಸೆ ಏನಂದ್ರೆ ರಾಜಮುಡಿ ಬೆಳಿಬಾರ್ದು ಅಂತಲೇ ಅನ್ಕೋತಾ ಇರ್ತೀವಿ. ಅದಕ್ಕೆ ಬಿದ್ದು ಬಿಟ್ರೆ ನಮ್ಗೆ ಕುಯಿಲು ಕಷ್ಟ, ಕುಯಿಲು ಕಷ್ಟ, ಮತ್ತೆ ಭತ್ತನೂ ಮಣ್ಣಿಗೆ ಆಗ್ಬಿಟ್ರೆ ಮತ್ತೆ ಅದು ಕ್ವಾಲಿಟಿ ಹೋಗ್ಬಿಡ್ತದೆ. ಅದಕ್ಕಾಗಿ ನಾವು ಮಲ್ಚಿಂಗ್ ಮಾಡಿ ದ್ವಿದಳ ಧಾನ್ಯಗಳನ್ನ ಅದ್ರೊಳಗೆ ಮಲ್ಚ್ ಮಾಡಿ ಅದೇ ನಮಗೆ ಉತ್ತಮವಾದಂತ ಗೊಬ್ಬರ ಸಿಗ್ತದೆ. ಇದ್ರ ಮೇಲೆ ನಾವು ರಾಜಮುಡಿ ನಾಟಿ ಮಾಡೋದ್ರಿಂದ ಉತ್ತಮವಾದಂತ ಗೊಬ್ಬರ ಸಿಗ್ತದೆ. ಜೊತೆಗೆ ಎಲ್ಲ ಒಂದೇ ಸತಿ ಬರೋದಿಲ್ಲ ಕೆಲಸಗಳು, ನಾವು ಉಳುಮೆ ಇಲ್ಲ ಒಂದೇದು, ಆ ಉಳುಮೆ ಇಲ್ಲದೆ ಇರೋದ್ರಿಂದ ಎಷ್ಟೋ ನಮಗೆ ಕೆಲಸ ಉಳಿಯುತ್ತೆ ಉಳಿತದೆ. ಜೊತೆಗೆ ಮರ ಆಧಾರಿತ ವೃಕ್ಷಾಧಾರಿತ ಕೃಷಿ ಆಗಿರೋದ್ರಿಂದ ಯಾವಾಗ ಅವು ಫಲ ಬಿಡ್ತವೆ, ಯಾಕಂದ್ರೆ ನಾವು ಯಾವುದೇ ರೀತಿ ಔಷಧಿ ಆಗಲಿ ವಿಷವನ್ನೇ ಆಗಲಿ ಏನು ಸ್ಪ್ರೇ ಮಾಡೋದಿಲ್ಲ, ಯಾವುದಕ್ಕೂ ಮಾಡೋದಿಲ್ಲ. ಅದೆಲ್ಲ ನ್ಯಾಚುರಲ್ ಸಹಜ. ಓ ಮೇಂಟೆನೆನ್ಸ್, ಈಗ ಮಾವು ಹೂ ಬಿಟ್ಟಾಗ ಔಷಧಿ ಹೊಡಿಬೇಕು ಅಂತಾರೆ, ಹೀಚಾದಾಗ ಔಷಧಿ ಹೊಡಿಬೇಕು ಅಂತಾರೆ, ಅಥವಾ ಸಪೋಟ ಹೂ ಆದಾಗ, ಈ ತರದೆಲ್ಲ ನಾವು ಯಾವುದೇ ರೀತಿ ಸ್ಪ್ರೇ ಮಾಡಿದಾಗ ಅಲ್ಲಿ ನಮ್ಗೆ ಏನು ಖರ್ಚಿಲ್ಲ, ಕೆಲಸ ಇರೋದಿಲ್ಲ. ಅದು ಎಷ್ಟು ನಮ್ಗೆ ಫಲ ಸಿಗ್ತದೆ ಅಷ್ಟನ್ನೇ ನಾವು ಅನುಭವಿಸುವಂತ ವ್ಯವಸ್ಥೆ. ಆ ಸೀಸನ್ ವೈಸ್ ಬರ್ತದೆ. ಈಗ ಮಾವಿನ ಹಣ್ಣೊಂದು ಸೀಸನ್ ಮುಗಿತು ಅಂದ್ರೆ ಗದ್ದೆ ನಾಟಿ ಶುರು ಆಗ್ತದೆ. ಆ ತರ ವ್ಯವಸ್ಥೆ ಇರೋದ್ರಿಂದ ಗದ್ದೆ ವ್ಯವಸ್ಥೆಯಲ್ಲಿ ಒಬ್ಬನೇ ಮಾಡಕ್ ಆಗೋದಿಲ್ಲ, ಜನ ಬೇಕೇ ಆಗ್ತಾರೆ. ನಾನು ಒಬ್ಬನೇ ಟಿಲ್ಲರ್ ನಲ್ಲಿ ಉಳ್ಬೋದು ಅಷ್ಟೇನೆ. ನಾಟಿ ಮಾಡ್ಲಿಕ್ಕೆ, ಕಳೆ ತೆಗಿಲಿಕ್ಕೆ, ಬದು ಹಾಕ್ಲಿಕ್ಕೆ, ಕಳೆನ ನಾನು ಜಾಸ್ತಿ ತೆಗ್ಸಲ್ಲ, ಯಾಕಂದ್ರೆ ರಾಜಮುಡಿ ಉದ್ದವಾಗಿ ಬೆಳೆಯುವಂತ ತಳಿ ಇದು, ಕಳೆ ಬರ್ತದೆ. ಬಟ್ ಏನಾಗ್ತದೆ, ಕಳೆಯನ್ನ ಮೀರ್ಸಿ ಬೆಳೆಯೋದ್ರ ಮೀರ್ಸಿ ಬೆಳೆ ಅಂತ ತಿಳಿಯುದು ರಾಜಮುಡಿ ಅಂದ್ರೆ ನಾನು ಇಳುವರಿನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಎಷ್ಟು ಬರುತ್ತೋ ಅಷ್ಟು ಬರೋ, ಯಾಕಂದ್ರೆ ನನ್ನ ಆಹಾರ ನನ್ನ ಬಳಕೆಗೆ ಬೇಕಾದಂತ ಆಹಾರ ಶಕ್ತಿಯುತವಾದಂತ ಆಹಾರ ಬೇಕಾಗಿರೋದ್ರಿಂದ ನೀವು ಹೇಗೆ ಬೆಳೆದ್ರು ನಮಗೆ 8 ಕ್ವಿಂಟಲ್ ಇಂದ 12 ಕ್ವಿಂಟಲ್ ರಾಜಮುಡಿದು ನಾವು ನಿರೀಕ್ಷೆ ಇಟ್ಕೊಳ್ಳೋಂತ ಅದು ಸಹಜವಾದಂತ ಇಳುವರಿ. ಒಟ್ಟಾರೆ ಕೃಷಿ ಏನನ್ಸುತ್ತೆ ನಿಮಗೆ? ಕೃಷಿನ ಹದವರಿತು ಚೆನ್ನಾಗಿ ಮಾಡಿದ್ರೆ ಒಳ್ಳೆದೆ ನಿಮ್ಮದಿ ಆಗದಂತ ಬದುಕು ಮಾಡಬಹುದು ಕೃಷಿನಲ್ಲಿ. ಅಂದ್ರೆ ವಿಧ ವಿಧವಾದಂತ ಬೆಳೆ ಮಾಡ್ಕೋಬೇಕು, ಜೊತೆಗೆ ನಮ್ಗ್ ಸ್ವಲ್ಪ ಆದಾಯ ಬರೋಂಗಿರ್ಬೇಕು, ಮತ್ತೆ ನಮ್ ತೋಟದಲ್ಲೇ ನಮ್ಗ್ ಆಹಾರ ಸಿಗೋಂಗೆ ಪ್ಲಾನ್ ಮಾಡ್ಕೋಬೇಕು. ಯಾಕಂದ್ರೆ ಪೇಟೆಯಿಂದ ನಾವೇನಾದ್ರು ತರಬೇಕು ಅಂದ್ರೆ ಮನೇಲಿರೋದು ಮಾರ್ಬೇಕು. ಹೌದು, ಯಾಕಂದ್ರೆ ರೈತರಿಗೆ ಆದಾಯ ಒಂದು ಅವ್ನು ಬೆಳೆದಿರೋದು ಮಾತ್ರನೇ ಆದಾಯ, ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಸಾಲಕ್ಕೆ ಹೋಗ್ಬೇಕಾಗ್ತದೆ. ಏನೇ ಹಣ್ಣು ತಗೊಳ್ಳಿ, ಸೀಬೆ ಹಣ್ಣು ತಗೊಳ್ಳಿ, ಸೇಬ್ ಹಣ್ಣು ತಗೊಳ್ಳಿ, ಕಿತ್ಲೆ ಹಣ್ಣು ತಗೊಳ್ಳಿ, ಏನೇ ತಗೊಂಡ್ರು ಮನೇಲಿರೋ ವಸ್ತುನ ನಾವು ಮಾರಿಬಿಟ್ಟು ಅದ್ರ ಬದಲಿಗೆ ನಾವೊಂದು ನಮಗೆ ಆಗುವಂತ ಒಂದು ತೋಟನ ಮಾಡಿಕೊಂಡ್ರೆ, ಸ್ವಲ್ಪ ಪ್ಲಾನ್ ಮಾಡಿಕೊಂಡ್ರೆ, ಈಗ ತೆಂಗಿದ್ದೇ ಇರ್ತದೆ ಅಲ್ಲಿ ನಾವೊಂದು ಪ್ಲಾನ್ ಮಾಡಿ ಮಧ್ಯ, ಈಗ ಗಿಡಕ್ಕೆ ಜಾಸ್ತಿ ದುಡ್ಡಿಲ್ಲ, ಮಾರ್ಕೆಟ್ಸಲ್ಲಿ ಸಿಗೋಂತ ಹಣ್ಣಿಗಿಂತಲೂ ಕಮ್ಮಿ ರೇಟು ಗಿಡದ ರೇಟು, ಆ ತರ ನಾವು ಎಲ್ಲರೂ ಈ ಕೃಷಿ ಮೇಳಗಳಿಗೆ ಹೋಗ್ತಾ ಇರ್ತೀವಿ, ತೋಟಗಾರಿಕೆ ಮೇಳಗಳಿಗೆ ಹೋಗ್ತಾ ಇರ್ತೀವಿ, ಒಂದೆರಡು ಗಿಡ ತಂದು ಈಗ ಹಾಸನಕ್ಕೆ ಹೋದ್ರೆ ಹಾಸನದಲ್ಲೇ ತೋಟಗಾರಿಕೆ ನರ್ಸರಿಗಳಿದಾವೆ, ಒಂದ್ ಎರಡೆರಡು ಗಿಡ, ಸೀಬೆ ಗಿಡ 2, ಕರ್ವೇನ್ ಗಿಡ 2, ಪಪ್ಪಾಯಿ ಗಿಡ 2, ನುಗ್ಗೆ ಗಿಡ 1-2, ನಿಂಬೆ ಗಿಡ 1-2, ಈ ತರ ಗಿಡಗಳನ್ನ ನಾವು ಹಾಕೊಳ್ತಾ ಬಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ಉತ್ತಮವಾದಂತ ಹಣ್ಣುಗಳು ನಮ್ಗೆ ಸಿಗ್ತಲೇ ಇರ್ತದೆ, ತರಕಾರಿನೂ ಸಿಗ್ತಾ ಇರ್ತದೆ. ಅದು ನಮ್ಗೆ ಈ ಹಣ ಉಳಿತಾಯದಂತ ತಂತ್ರಜ್ಞಾನ ಅಂತ ನಾನು ಅನ್ಕೋತೀನಿ. ಈ ಜಿಪ್ಣ ಅಂತ ಅನ್ನೋದಕ್ಕಿಂತಲೂ ಉತ್ತಮವಾದಂತ ಆಹಾರ ನಮ್ಮ ತೋಟದಲ್ಲೇ ಸಿಕ್ಕಬೇಕು. ಹೌದು, ಯಾಕೆಂದ್ರೆ ಎಷ್ಟೋ ಜನಕ್ಕಿಲ್ಲ, ಹೌದು, ಇರುವಾಗ ನಾವು ಯಾಕಂದ್ರೆ ಬಳಕೆ ಮಾಡ್ಕೋಬಾರ್ದು, ಬೆಳೆಸಬೇಕು ಅನ್ನೋದು. ಮತ್ತೆ ಜ್ಯೂಸ್ಗೂ ಅಷ್ಟೇ, ಬೇಸಿಗೆನಲ್ಲಿ ಪ್ಯಾಸನ್ ಫ್ರೂಟ್ ಅಂತ ಬರ್ತದೆ ಒಂದು ಹಣ್ಣು, ಉತ್ತಮವಾದಂತ ತುಂಬಾ ಹಣ್ಣು ಬಿಡ್ತದೆ ಪ್ಯಾಸನ್ ಫ್ರೂಟ್, ಅದನ್ನು ಸಹ ನಾನು ತೋಟದಲ್ಲಿ ಹಾಕೊಂಡಿದ್ದೀನಿ. ಸಪರೇಟ್ ಆದಂತ ಇದೇನಿಲ್ಲ, ಈ ಗ್ಲೇರಿಸಿಡಿಯ ಕಡ್ಡಿಗಳು ಎಲ್ಲ ಇರ್ತಾವಲ್ಲ ಅದ್ರ ಮೇಲೇನೆ ಬೆಳ್ಕೊಳ್ಳುತ್ತೆ. ಒಳ್ಳೆ ನಮ್ಗೆ ಪ್ಯಾಸನ್ ಫ್ರೂಟ್ ಹಣ್ಣು ಬೇಸಿಗೆನಲ್ಲಿ ಬೆಲ್ಲದ ಜೊತೆ ನಾವು ಅದನ್ನ ಹಾಕೊಂಡ್ರೆ ಉತ್ತಮವಾದಂತ ಜ್ಯೂಸು ನಮ್ಗೆ ಒಳ್ಳೆ ಶಕ್ತಿನೂ ಕೊಡುವಂತದ್ದು ಜ್ಯೂಸ್ ಸಿಗ್ತದೆ. ಬರೀ ಕೃಷಿ ಮಾಡ್ಕೊಂಡು ಒಳ್ಳೆ ಬದುಕನ್ನು ಕಟ್ಕೊಳಕ್ ಆಗೋದಿಲ್ಲ ಅನ್ನುವಂಥದ್ದು ತುಂಬಾ ಜನರ ನಂಬಿಕೆ. ಹೌದು, ನೀವೇನಂತೀರಿ? ನಿಜ, ಒಂದೇ ರೀತಿಯ ನಾವು ಕೃಷಿ ಮಾಡ್ಕೊಂಡ್ರೆ ಏಕ ಬೆಳೆ ಪದ್ಧತಿ ಅಥವಾ ಕಮರ್ಷಿಯಲ್ ಕ್ರಾಪ್ ಅಂದ್ಕೊಂಡ್ಲೇ ಹೋದ್ರೆ ಸ್ವಲ್ಪ ನಮ್ಗೆ ಅಲ್ಲಿ ತೊಂದರೆ ಆಗುವಂತ ವ್ಯವಸ್ಥೆ ಇದೆ. ಬಹು ಬೆಳೆ ಪದ್ಧತಿಯನ್ನ ನಾವು ಮಾಡಿಕೊಂಡು ನಮಗೆ ಆಹಾರ ಪದ್ಧತಿನೂ ಅದರಲ್ಲೇ ಸಿಗುವಂಗೆ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಜೊತೆಗೆ ಆರೋಗ್ಯನೂ ತುಂಬಾ ಚೆನ್ನಾಗಿರ್ತದೆ, ನೆಮ್ಮದಿ ಇರ್ತದೆ. ಬೆಳಿಗ್ಗೆ ಎದ್ದು ಒಂದ್ಸತಿ ತೋಟಕ್ಕೆ ಹೋಗಿ ಸುತ್ತಾಡ್ಕೊಂಡ್ರೆ ತುಂಬಾ ನಮ್ಗೆ ಒಂದು ಆಹ್ಲಾದ ಸಿಗ್ತದೆ. ಜೊತೆಗೆ ಪಕ್ಷಿಗಳು, ಈಗ ನಮ್ಮ ತೋಟದಲ್ಲಿ ಎಲ್ಲಾ ರೀತಿಯ ಹಣ್ಣುಗಳು, ನಾನು ಒಬ್ಬನೇ ಹಣ್ಣು ತಿನ್ನಕ್ಕಾಗಲ್ವಲ್ಲ, ಈಗ ಪಪ್ಪಾಯ ಇದೆ, ಪ್ಯಾಸನ್ ಫ್ರೂಟ್ ಇದೆ, ನೇರಳೆ ಹಣ್ಣಿದೆ, ಎಲ್ಲಾ ರೀತಿಯ ಹಣ್ಣುಗಳು ಅಲ್ಲಿ ಸಿಗ್ತಾ ಇರ್ತದೆ. ತುಂಬಾ ಹಕ್ಕಿಗಳು ಚಿಲಿಪಿಲ್ಲ ಇದ್ದೇ ಇರ್ತದೆ. ಅದು ನಮ್ಗೆ ಉತ್ತಮವಾದಂತ ವಾತಾವರಣ ಸೃಷ್ಟಿ ಮಾಡಿರ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಕೊಡ್ತದೆ, ಶ್ರಮದಾಯಕ ಕೆಲಸ ಇಲ್ಲದೂ ನಮ್ಗೆ ಆಗುವಂತ ಕೆಲಸ ನಾವು ಮಾಡ್ಕೋಬಹುದು. ಮತ್ತೆ ತೋಟದಲ್ಲೇ ಒಂದು ಪರಿಸರಕ್ಕೆ ಹಾನಿ ಆಗದೆ ಇರೋ ಒಂದು ಒಳ್ಳೆ ಮನೆಯನ್ನು ಕಟ್ಕೊಂಡಿದ್ದೀನಿ, ಅದು ನನಗೆ ತುಂಬಾ ಸಹಾಯ ಮಾಡ್ತಾ ಇದೆ. ಜೊತೆಗೆ ಮಳೆ ನೀರಿನ ಕೊಯ್ಲು ಮಾಡ್ಕೊಳ್ತೀನಿ. ಒಟ್ಟಾರೆ ಈ ಕೃಷಿ ಬದುಕು ಹಿತವಾಗಿದೆ ಅಂತೀರಿ? ತುಂಬಾ ಹಿತವಾಗಿ ನಿಮ್ಮದಾಗಿದೆ, ಜೊತೆಗೆ ಮನೆಯವರ ಸಹಕಾರ. ಯಾಕಂದ್ರೆ ಬರೀ ನಾನು ಒಬ್ಬ ಮಾಡ್ತೀನಿ ಅಂದ್ರೆ ಈಗ ಮನೆಯವರು ಪೇಟೆ ಅಂತ ಕೇಳಿ ಅವರು ಓದಿರ್ತಾರೆ, ಅವ್ರ ಸಹಕಾರನು ತುಂಬಾ ಬೇಕಿರ್ತದೆ. ಮತ್ತೆ ಸಹಕಾರ ಕೊಡ್ತಾ ಇದಾರೆ, ಮತ್ತು ಮಕ್ಕಳು ಮರಿ ಸಹಕಾರನೂ ಬೇಕಾಗ್ತದೆ. ಜೊತೆಯಲ್ಲಿ ಎಲ್ಲ ಒಟ್ಟಿಗೆ ಸಹಕಾರ ಕೊಟ್ಕೊಂಡಾಗ ಉತ್ತಮವಾದಂತ ಬದುಕನ್ನು ನಾವು ಕಟ್ಕೋಬಹುದು ಅಂತ ಅನ್ಕೋತೀನಿ. ಬಹಳ ವರ್ಷಗಳಿಂದಲೂ ಕೂಡ ಸಾಕಷ್ಟು ಕೃಷಿಗೆ ಪೂರಕವಾಗಿ ಬದುಕನ್ನ ಕಟ್ಕೊಂಡು ಬಂದಂತವ್ರು ಸಾಕಷ್ಟು ಜನ ಗುರುತಿಸಿದ್ದಾರೆ, ಸರ್ಕಾರನು ಕೂಡ ಗುರುತಿಸಿದೆ, ಸಾಕಷ್ಟು ಬಹುಮಾನಗಳು ಕೂಡ ಬಂದಿದ್ದಾರೆ, ಪ್ರಶಸ್ತಿಗಳು ಕೂಡ ಬಂದಿದೆ. ಇದುವರೆಗೆ ಯಾವೆಲ್ಲ ಪ್ರಶಸ್ತಿಗಳು ನಿಮಗೆ ಲಭಿಸಿವೆ? ಮುಖ್ಯವಾಗಿ ರಾಜ್ಯಮಟ್ಟದ 2 ಪ್ರಶಸ್ತಿಗಳು ಬಂದಿದ್ದಾವೆ. ಒಂದೇದು HD ದೇವೇಗೌಡ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಡುವಂತ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ಬಂದಿದೆ. ಎರಡನೇದು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಮುಖಾಂತರ ಕೊಡುವಂಥದ್ದು ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ 50,000 ರೂಪಾಯಿ ನಗದು ಬಹುಮಾನನು ಕೊಟ್ಟಿರ್ತಾರೆ. ದೇವೇಗೌಡ ಪ್ರಶಸ್ತಿಯಲ್ಲಿ 25,000 ರೂಪಾಯಿ ಸಿಟ್ಟು ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಿಕೆ ಕೊಟ್ಟಿದ್ದಾರೆ. ಹಾಗೆ ಕೃಷಿ ಯೂನಿವರ್ಸಿಟಿ ಬೆಂಗಳೂರಿನವರು ಉತ್ತಮವಾದಂಥ ಕೃಷಿಕ ಅಂತ ಹೇಳಿ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತೋಟಗಾರಿಕಾ ಯೂನಿವರ್ಸಿಟಿ ಬಾಗಲಕೋಟೆ ಅವರು ಉತ್ತಮವಾದಂಥ ತೋಟಗಾರಿಕಾ ರೈತ ಅನ್ನೋ ಒಂದು ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ಆತ್ಮ ಯೋಜನೆಯ ಜಿಲ್ಲಾ ಮಟ್ಟದ ಪ್ರಶಸ್ತಿ, ಅದರಲ್ಲೂ ಒಂದು 25,000 ರೂಪಾಯಿ ಅಷ್ಟು ನಗದು ಬಹುಮಾನ ಜೊತೆಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗೆ ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ, ಜೊತೆಗೆ ರಾಜ್ಯ ಮಟ್ಟದ ಪುಣ್ಯಭೂಮಿ ಪರಿಸರ ಪ್ರಶಸ್ತಿನೂ ಸಹ ನನಗೆ ದೊರಕಿದ್ದಾರೆ. ಮತ್ತು ತಾಲೂಕು ಮಟ್ಟದಲ್ಲೂ ತುಂಬಾ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ನಾನು 2 ವರ್ಷಗಳ ಕಾಲ ಬಾಗಲಕೋಟೆ ತೋಟಗಾರಿಕಾ ಯೂನಿವರ್ಸಿಟಿನಲ್ಲಿ ವಿಸ್ತರಣಾ ವಿಭಾಗದಲ್ಲಿ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿದ್ದೆ. ಅದು ಏನ್ ವಿಶೇಷ ಅಂದ್ರೆ ಇಡೀ ರಾಜ್ಯದಲ್ಲಿ 2 ರೈತರಿಗೆ ಮಾತ್ರ ಅವಕಾಶ. 2 ವರ್ಷಕ್ಕೆ ಉತ್ತರ ಕರ್ನಾಟಕದಿಂದ ಒಬ್ಬ ರೈತ ಮತ್ತೆ ದಕ್ಷಿಣ ಕರ್ನಾಟಕದಿಂದ ಒಬ್ಬ ರೈತನ ಅಡ್ವೈಸರಿ ಕಮಿಟಿ ಅಂತ ಇರ್ತದೆ. ಅಲ್ಲಿ ವಿಜ್ಞಾನಿಗಳು, ವೈಸ್ ಚಾನ್ಸಲರ್ಸ್ ಎಲ್ಲ ಇರ್ತಾರೆ. ಆ ಒಂದು ಅಡ್ವೈಸರಿ ಕಮಿಟಿಗೆ ನಾನೊಬ್ಬ ಸಲಹಾ ಸಮಿತಿ ಸದಸ್ಯ ಆಗಿದ್ದೆ. ಅದೊಂದು ನನಗೆ ವಿಶೇಷವಾದಂತಹ ಹೆಮ್ಮೆ ಅಂತ. ಏನನ್ಸುತ್ತೆ ಪ್ರಶಸ್ತಿಗಳು ಬಂದಾಗ? ಪ್ರಶಸ್ತಿ ಬಂದಾಗ ಖುಷಿನೂ ಅನಿಸ್ತದೆ, ಒಂದ್ಸತಿ ಒಂದ್ಸ್ವಲ್ಪ ಅಳುಕೂ ಆಗ್ತದೆ. ಏನಾಗ್ತದೆ ಅಂದ್ರೆ ಈಗ ರೈತರುಗಳು ಬರ್ತಾರೆ ಅನ್ಕೊಳ್ಳಿ, ವಿಸಿಟ್ ಬಂದಾಗ ಏನಾಗ್ತದೆ, ಇವನ್ ಏನಪ್ಪ ಹಿಂಗೆ ಈ ತರ ಮಾಡ್ಕೊಂಡು ಇವನ್ ಹೆಂಗ್ ಪ್ರಶಸ್ತಿ ಬಂತು ಅಂತಲೂ ಕೆಲವು ಸತಿ ಹೇಳುವಂತ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಒಬ್ಬೊಬ್ಬ ರೈತಂದು ಒಂದೊಂದ್ ರೀತಿಯ ಪ್ರಾಕ್ಟೀಸ್ ಗಳಿರ್ತವೆ. ಹೌದು, ಪ್ರಾಕ್ಟೀಸ್ ಮೇಲೆ ಆ ಒಂದು ವ್ಯವಸ್ಥೆ ಇರ್ತದೆ. ಒಂದು ಪ್ರಶಸ್ತಿ ಬಂದಾಗ ಸಂತೋಷನೂ ಇರ್ತದೆ, ಒಂದ್ ರೀತಿಯ ಜವಾಬ್ದಾರಿಯೂ ಜಾಸ್ತಿ ಆಗಂತ ಇರ್ತದೆ. ಈಗ ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತೋಟವನ್ನು ನೋಡ್ಲಿಕ್ಕಾಗಿ ಅಥವಾ ಈ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಾಗಿ ಅಥವಾ ನಿಮ್ಮ ಉತ್ಪನ್ನಗಳು ಬೇಕು ಅಂತ ಅಂದ್ರೆ ಹೇಗೆ ಸಂಪರ್ಕವನ್ನು ಮಾಡೋಣ? ನನಗೆ ಮೊಬೈಲ್ನಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಫೋನ್ ಮಾಡಿದ್ರೆ ನಾನು ಅವರಿಗೆ ಸಿಗ್ತೀನಿ. ನಂದು ಮೊಬೈಲ್ ನಂಬರ್ 9686182777 777 ಇನ್ನೊಮ್ಮೆ ಹೇಳಿ, 9686182777 777 ಹೌದು. ಇದಕ್ಕೆ ಮಾಡಿದ್ರೆ ನಾನು ಸಾಯಂಕಾಲ 6 ಗಂಟೆ ಮೇಲೆ ಅಥವಾ ಕೆಲವು ಸತಿ ಲೇಟ್ ಆಗ್ತದೆ ದನ ಕರ ಕೊಟ್ಟಿಗೆಯಲ್ಲಿ ಕಟ್ಟಾಕೋದು. ಹೌದು, 6 ಗಂಟೆ ನಂತರ ಮಾಡಿದ್ರೆ ನಾನು ಬಿಡುವಾಗಿ ಮಾತಾಡಬಹುದು. ಒಳ್ಳೆದು ಹೊಯ್ಸಳಯ್ಯ ಸಪ್ಪಾಜಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತರು ಯಾವಾಗ ಬೇಕಾದ್ರೂ ನನ್ನ ತೋಟನ ಬಂದು ನೋಡಬಹುದು ಅಂತ ಅನ್ಕೊಂಡು ಮೊದಲೇ ಮಾಹಿತಿ ಕೊಟ್ರೆ ಅನುಕೂಲ ಆಗ್ತದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಕೃಷಿ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿನ ಅನುಭವ ಕುರಿತಂತೆ ಹೊಳೆನರಸೀಪುರ ತಾಲೂಕು ಉಣ್ಣೇನಹಳ್ಳಿಯ ಪ್ರಗತಿಪರ ಕೃಷಿಕ, ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತ ಹೊಯ್ಸಳ ಎಸ್ ಅಪ್ಪಾಜಿ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ದಂಪತಿಗಳಿಗೆ ಆಸರೆ ಸಂತಸ IVF ಅಂಡ್ ಎಂಡೋಸರ್ಜರಿ ಸೆಂಟರ್, ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಕೇಳುವರೆ, ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಕೇಳಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹೊಸ ಗಾನವಚನ. ಹಾಡಲು ನೀವು ಹಾಡಬೇಕು. ಹಾಸನ ಆಕಾಶವಾಣಿ ಅಂದು ಇಂದು ಎಂದೆಂದು ಸದಾ ನಿಮ್ಮೊಂದಿಗೆ. ವೈವಿಧ್ಯಮಯ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿ 102.2 MHz. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರ ಕೇಳಿದರೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳ್ತೀರಾ ಗೀತಸುಧಾ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 7:00 ಬೆಂಗಳೂರು ಕೇಂದ್ರದಿಂದ ಏರ್ ನೆಕ್ಸ್ಟ್ ಪ್ರೋಗ್ರಾಂ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ಮಣ್ಣಿಂದ ಕಾಯ ಮಣ್ಣಿಂದ. ಪ್ರಸ್ತುತಿ ಲಕ್ಷ್ಮೀಶ್ರೀ ಸಿಎಲ್, ಡಿಪಾರ್ಟ್ಮೆಂಟ್ ಆಫ್ ಜರ್ನಲಿಸಂ, ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಸನ. ನಂತರ 7:45 ಏರ್ ನೆಕ್ಸ್ಟ್ ಪ್ರೋಗ್ರಾಂ ಮುಂದುವರಿಯುತ್ತದೆ. 9:00 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ. ಪ್ರಸ್ತುತಿ ಮಹಿಳಾ ಮಂಡಳಿಯ ಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ಎಂ. 9:30 ರವಿವಾರದ ಸಂಗೀತ ಸಭೆ. ಇದರಲ್ಲಿ ಮೊದಲಿಗೆ ಇಂದ್ರದೀಪ್ ಘೋಷ್ ಅವರ ವಯಲಿನ್ ವಾದನ, ನಂತರ ಇಂದ್ರನೀಲ್ ಮಲ್ಲಿಕ್ ಅವರ ತಬಲಾ ವಾದನವನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ, ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ. 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. 7:25 ಭಾವಗೀತೆಯನ್ನು